ಆಸಕ್ತಿ ಇದೆ ಮತ್ತು ಅದನ್ನು ಹಾಕಿದ್ರೂ ಸಾಕು ಅನ್ನುವಂಥದ್ದು ಇದೆ. ನೀವು ಹೇಳಿದ್ರಲ್ಲ ಅನೇಕ ಸೂಕ್ಷ್ಮ ಪೋಷಕಾಂಶಗಳನ್ನು, ಅವುಗಳು ಕೂಡ ಇಂಪಾರ್ಟೆಂಟು, ಹಾಕ್ಬೇಕು ಹಾಕ್ಬೇಕು, ಇಂಪಾರ್ಟೆಂಟ್ ಇದೆ ಅದು. ನೀವು ಅದು ಇಲ್ಲ ಆರ್ಗ್ಯಾನಿಕ್ ಅದಲ್ಲೇ ಟೈಕೋಡರ್ಮ ತಗೊಳ್ಳಿ, ಸುಡೋಮನಸ್, ಮೈಕೋರೇಜಿಯಾ ಇದೆಲ್ಲ ನೀವು ಬ್ಯಾಸ್ಕೆಲ್ಲಿ ರೆಡಿ ಮಾಡ್ಕೊಂಡು ನಿಮ್ಮ ತಿಪ್ಪಿ ಗೊಬ್ಬರಲ್ಲಿ ಮಿಕ್ಸ್ ಮಾಡ್ಕೊಂಡು ನೀವೇ ರೆಡಿ ಮಾಡ್ಕೊಂಡು ನೀವು ಪ್ಲಾಂಟಿಗೆ ಕೊಟ್ಟರೆ ಮತ್ತೆ ಎಲೆಗಳು ಹಾಕಿರ್ತಾರೆ, ಅಲ್ಲಿ ನೀವು ಟೈಕೋಡರ್ಮ ಹಾಕಿದ್ರೆ ಡಿಕಂಪೋಸ್ಟ್ ಆಗಿ ಸಿಲಿಂಡ್ರಗಳು ಸೂಕ್ಷ್ಮ ಜೀವಾಣುಗಳು ಹೆಚ್ಚಾಗಿ ಪರ್ಸೆಂಟೇಜ್ ಹೆಚ್ಚಿಗೆ ಆಗ್ತೈತಿ, ಅವಾಗ ಕಂಟ್ರೋಲ್ ಆಗ್ಬೋದು. ನೀವು ಇನ್ಆರ್ಗ್ಯಾನಿಕ್ ಹೋಗ್ಲಿಲ್ಲ ಅಂದ್ರೆ ಆರ್ಗ್ಯಾನಿಕ್ ದಲ್ಲಿ ಇದು ಹೋಗ್ಬೇಕು. ಸಾಮಾನ್ಯವಾಗಿ ನಾವು ಪೋಷಕಾಂಶ ಯಾವ ಸಂದರ್ಭದೊಳಗೆ ಕೊಡಬೇಕು, ವರ್ಷದಲ್ಲಿ ಯಾವ ಕಾಲದಲ್ಲಿ ಕೊಟ್ಟರು ಒಳ್ಳೇದು? ಫಸ್ಟ್ ಫ್ಲವರ್ ಸ್ಟಾರ್ಟಿಂಗ್ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡ್ಬೇಕು. ಫೆಬ್ರವರಿ ಒಂದು ಡೋಸು, ನೀವು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದು, ಯಾಕಂದ್ರೆ ಈ ಕ್ರಾಪಿಂಗ್ ಸ್ಟಾರ್ಟಿಂಗ್ ಇದು, ಎರಡು ಡೋಸ್ ಕೊಡಬೇಕು ನೀವು ಫಸ್ಟ್ ಅದಕ್ಕೆ. ಆಕ್ಚುಲಿ ನೆಕ್ಸ್ಟ್ ಹೋದ ವರ್ಷ ಹಾರ್ವೆಸ್ಟಿಗೆ ಆದ್ಮೇಲೆ ಕೊಡ್ಬೇಕು ಅದು, ನೆಕ್ಸ್ಟ್ ಬೆಳವಣಿಗೆಗೆ ಸ್ಟಾರ್ಟ್ ಮಾಡ್ಬೇಕು ಪ್ರೊಸೀಜರ್. ಸಾವಯವ ಬುಟ್ಟಿ ಗಂಟ್ಲೆ ಕೊಡ್ಬೇಕಾಗುತ್ತೆ. ಹೌದು, ಅದು 10 kg ಪರ್ ನಿಮ್ ಅವ್ರ ಅನುಕೂಲ ಆದಂಗೆ ಅದು. ಈ ನಮ್ ಡೋಸ್ ಅಲ್ಲಿ ಅವ್ರು 1 acre ಇರ್ತೈತಿ, ಅಷ್ಟೆಲ್ಲಿಂದ ಇದಂದ್ರೆ ಅವರೇ ರೆಡಿ ಮಾಡ್ಕೋಬೋದು. ಟೈಕೋಡರ್ಮ, ಇವು ಸುಡಮನಸ್ಸು, ಮೈಕೋಲಜಿಯಾ, ಅವ್ರು 1 kg ತಂದು ಅವ್ರ ತಿಪ್ಪಿ ಗೊಬ್ಬರಲ್ಲೇ ಹಾಕೊಂಡು ಅವ್ರು ಅಲ್ಲೇ ಡೆವಲಪ್ ಮಾಡ್ಕೋಬಹುದು. ಮಾಡ್ಕೊಂಡು ಅವ್ರ ಪ್ಲಾಂಟಿಂಗ್ ಪರ್ ಪ್ಲಾಂಟ್ 10 kg 5 kg ಅವ್ರ ಅನುಕೂಲ ಆದಂಗ್ ಹಾಕೋತ ಎರಡು ಡೋಸ್ ಹಾಕಿದ್ರೆ ಯಾವ್ದು ಇನ್ಆರ್ಗ್ಯಾನಿಕ್ ಯೂಸ್ ಮಾಡೋದು ಹತ್ತೋದಿಲ್ಲ, ಮತ್ತೆ ಯಾವ ಡಿಸೀಸ್ ಬರೋದಿಲ್ಲ, ರಾಸಾಯನಿಕ ಬಳಸ್ಕೊಳ್ಳೋ ಅವಶ್ಯಕತೆ ಕೂಡ ಬರಲ್ಲ. ಬರೋದಿಲ್ಲ, ಬರೋದಿಲ್ಲ. ಟ್ರೈಕೋಡರ್ಮ ಅಂತಿರಲ್ಲ, ಅದೇನು ಗೊಬ್ಬರನೋ ಅಥವಾ ರೋಗವನ್ನ ಹತೋಟಿ ಮಾಡ ಸಿಲಿಂಡ್ರ ಇದು, ರೋಗನು ಕಂಟ್ರೋಲ್ ಮಾಡ್ತದೆ ಮತ್ತೆ ಗಿಡಕ್ಕೆ ಪೋಷಕಾಂಶನೂ ಕೊಡುತ್ತೆ. ನಿರೋಧಕ ಅದು, ರೋಗ ನಿರೋಧಕ ಅಂದ್ರೆ ನಮ್ಮ ಇದು ಜೀವಾಣುಗಳು ಹೆಚ್ಚಿಗೆ ಆಗ್ಬಿಡ್ತಾವ ಭೂಮಿಯಾಗ. ಹಾಗಾಗಿ ಜೈವಿಕ ಗೊಬ್ಬರಗಳನ್ನು ಕೊಡಬೇಕು, ಜೈವಿಕ ಶಿಲೀಂದ್ರ ನಾಶಕಗಳನ್ನು ಕೊಡಬೇಕು. ಹೌದು, ಕೊಡ್ಬೇಕು, ಅದು ಅವಶ್ಯಕತೆ ಇದೆ. ಅದು ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಮಾಡಿದಲ್ಲಿ ಪ್ರಾಬ್ಲಮ್ ಬರಲ್ಲ, ಈಲ್ಡು ಹೆಚ್ಚಾಗಿ ಬರುತ್ತೆ, ಈಲ್ಡು ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಬರ್ತದೆ. ಬಸಿಗಾಲುವೆ ಮಹತ್ವ ಏನಂದ್ರೆ ಡ್ರೈನೇಜ್ ಸಲುವಾಗಿ ಅದು ತೇವಾಂಶ ಹೆಚ್ಚಿಗೆ ಆದ್ಮೇಲೆ ನಿಮ್ಗೆ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಪ್ರಾಬ್ಲಮ್ ಆಗ್ತೈತಿ, ಕಲರ್ ಚೇಂಜ್ ಆಗಿ ಅಲ್ಲೋ ಕಲರ್ ಆಗೋದು, ಅದು ಪ್ರಾಬ್ಲಮ್ ಆಗ್ತೈತಿ. ಅದು ಬಸಿಗಾಲುವೆ ಮಾಡಬೇಕು ಪ್ರತಿ ವರ್ಷ, ಅದು ನಿರ್ವಹಣೆ ಮಾಡಬೇಕು. ಮಾಡಬೇಕು ನಿರ್ವಹಣೆ ಪ್ರತಿ ವರ್ಷ ಅಂದ್ರೆ ಅಲ್ಲಿ ನೀರು ನಿಲ್ಲದಂಗ. ನೀರು ನಿಲ್ಲದ ಬಸ್ಸಿದ್ದು ಹೊರಗೆ ಹೋಗ್ಬೇಕು. ಹೋಗ್ಬೇಕು, ಮತ್ತೆ ಅನೇಕ ಪೋಷಕಾಂಶಗಳು ತೊಂದರೆ ಮಾಡ್ತಾ ಇರ್ತಾವ, ಅವು ಕೂಡ ಬಸ್ದು ಹೋಗ್ಬೇಕು. ಬಸ್ದು ಹೋಗ್ತ ಮತ್ತೆ ಇಲ್ಲಿ ಸುಣ್ಣವನ್ನೆಲ್ಲ ಹಾಕ್ತೀವಿ, ಅದು ಬಸ್ದು ಹೋಗುತ್ತಾ? ಇಲ್ಲಿ ಬಸ್ಸಿದಂದ್ರೆ ಜಸ್ಟ್ ವಾಟರ್ ಆಟೇ ಹೋಗೋದು, ಯಾವ್ದು ನ್ಯೂಟ್ರಿಷನ್ ಇದು ಆಗೋದಿಲ್ಲ ಹೆಚ್ಚಿಗೆ. ಈಗ ಕೊಳೆ ರೋಗ ಬಂದಿದೆ, ಏನೆಲ್ಲ ನಿರ್ವಹಣೆ ಮಾಡಿದ್ರು ಅಥವಾ ನಿರ್ಲಕ್ಷ್ಯ ಮಾಡಿದ್ರು ಹೆಂಗೋ ಬಂದ್ಬಿಟ್ಟಿದೆ, ಏನ್ ಮಾಡ್ಬೋದು ಈಗ? ಈಗ ಇದರಲ್ಲಿ ಕೆಮಿಕಲ್ ಸ್ಪ್ರೇನ್ ಇದೆ, ಈಗ ಆರ್ಗ್ಯಾನಿಕ್ ಯಾವ ಎಫೆಕ್ಟ್ ಆಗೋದಿಲ್ಲ ಈಗ ಸದ್ಯದಲ್ಲಿ. ಈ ಕೆಮಿಕಲ್ ಎಲ್ಲ ಮೈಕೋಜಾಬ್ 2 gram ಪರ್ ಲೀಟರ್ ತಗೊಂಡು ಅವರು ಸ್ಪ್ರೇನು ಮಾಡ್ಬೋದು, ಡ್ರೆಂಚು ಮಾಡ್ಬೋದು. ಮತ್ತೆ ಮತ್ತೆ COC ಅಂತ ಬರ್ತದೆ, ಕಾಪರ್ ಆಕ್ಸಿಕ್ಲೋರೈಡ್, ಅದನ್ನು 2-3 gram ಪರ್ ಲೀಟರ್ ಹಾಕಿ ಡ್ರೆಂಚು ಮಾಡ್ಬೋದು, ಸ್ಪ್ರೇನು ತಗೋಬಹುದು. ಅಲ್ಟರ್ನೇಟಿವ್ ಡೇಸ್ ಆಗಿ ಮಾಡಬೇಕದು, 15 ದಿವಸಕ್ಕೊಮ್ಮೆ ಮಾಡಬೇಕು. ಪ್ರತಿ 15 ದಿನಕ್ಕೊಮ್ಮೆ ಮಾಡಿದ್ರೆ ಒಂದು ಸ್ವಲ್ಪ ರಿಸಲ್ಟ್ ಅವರಿಗೆ ಕೊಡುತ್ತೆ ಅದು, ಯಾಕಂದ್ರೆ ಇಮಿಡಿಯೇಟ್ಲಿ ಬಂದಿದೆ ಅದು. ಮೊದಲನೇ ಎಲ್ಲ ಮಾಡ್ಕೊತಾ ಬಂದ್ರೆ ಈಗ ಲಾಸ್ಟ್ನಲ್ಲಿ ಬರೋದಿಲ್ಲ, ಇದು ಕಡಿಮೆ ಆಗ್ತೈತಲ್ಲ. ಈ ಮೊದಲು ಮಾಡಿರೋದಿಲ್ಲ ಅಂದ ತಕ್ಷಣ ಈಗ ಒಮ್ಮೆ ಎಲ್ಲ ಡೋಸ್ ಸ್ವಲ್ಪ ಕುಡಿಯಬೇಕಾಗ್ತದೆ. ಅಂದ್ರೆ ರೋಗದಿಂದ ಹೊರಗೆ ಬರ್ತಾವ ಗಿಡಗಳು? ಹೌದು, ಬರುತ್ತೆ. 20% ರಿಕವರಿ ಆಗುತ್ತೆ, 100% ಆಗೋದಿಲ್ಲ, 20% ರಿಕವರಿ ಆಗುತ್ತೆ. ಈಲ್ಡ್ ಚೆನ್ನಾಗಿ ಬರುತ್ತೆ, ಉಳಿದ ಗೊಂಚಗಳು ಉಳಿತಾವ. ಮತ್ತೆ ಇದು ಮ್ಯಾನೇಜ್ ಮಾಡಲಿಲ್ಲ ಎಲ್ಲಾನು ಡ್ರಾಪ್ ಆಗಿ ಹೋಗ್ಬಿಡು. ಟ್ರೆಂಚಿಂಗ್ ಅಂದ್ರೆ ಪೂರ್ತಿ ತೊಯ್ಯುವಂಗ ಕೊಡ್ಬೇಕು? ಟ್ರೆಂಚ್ ಪೂರಾ ಬಡ್ಡೆಯಲ್ಲಿ ತೊಯ್ಯ, ಬಡ್ಡೆ ಬಡ್ಡೆಗೆ ಹಾಕೋದು ಗಿಡಕ್ಕಲ್ಲ, ಬಡ್ಡೆಗೆ ಮ್ಯಾಲೆ ಸ್ಪ್ರೇ ತೋತಾರೆ ಗೊನೆಗೆ. ಗೊನೆಗೂ ಸ್ಪ್ರೇ ಹಾಕೋ. ಮತ್ತೆ ಕಾಳು ಮೆಣಸಿಗೆ? ಕಾಳು ಮೆಣಸಿಗೆ ಪ್ರಮುಖ ಅಂದ್ರೆ ಅದು ಕಪ್ಪು ಕೊಳೆ ರೋಗ, ಸುರುಗು ರೋಗ ಅಂತ ಬರುತ್ತೆ. ಪ್ಲಾಂಟಿಂಗ್ ಪ್ಲಾಂಟಿಂಗ್ ಏನ್ ಮಾಡ್ತಾರ, ಅದು ಎಲೆ ಇದು ಬಿಳಿ ಎಲೆ ಇದು ಆಗಿ ಕಪ್ಪು ಚುಕ್ಕೆಗಳು ಕಂಡು ಬರ್ತದ್ರಿ, ಅಲ್ಲಿ ಬಾಚೋದಕ್ಕೆ ಕಾಣುತ್ತದೆ. ಮತ್ತದು ಈ ಪ್ಲಾಂಟಿಂಗ್ ಏನ್ ಮಾಡಿತಾರಲ್ಲ, ಕುಡಿ ಮುದು ಎಲೆಗಳು ಅದು ಎಲ್ಲ ರೋಗ ಬಂದ್ಬಿಡ್ತದೆ ಕಪ್ಪಾಗಿ. ಪ್ಲಾಂಟಿಂಗ್ ಮಾಡಿದಲ್ಲಿ ರಾಟ್ ಆಗ್ಬಿಡ್ತದೆ, ನೀರು ಹೆಚ್ಚಾಗಿ ಕೊಳದು, ಅದು ಅದ್ರ ಲಕ್ಷಣಗಳು. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ನೀವು ಇದು ಮಾಡ್ಬೇಕು, ಬೇರ್ ಸಮೇತ ತೆಗೆದಾಕ್ಬೇಕು ಅದಕ್ಕೆ ಗಿಡ ಪ್ಲಾಂಟಿಂಗ್ ಕೊಳತು ಬಂದ ಗಿಡದು ತೆಗೆದಾಕ್ಬೇಕು ಪೂರನೇ. ಅಲ್ಲಿಂದ ನೀರು ಬಸಿದ ಹೋಗೋ ಕಾಲುವೆ ನಿರ್ಮಿಸ್ಬೇಕು, ಅದಕ್ಕೆ ಕಂಪಲ್ಸರಿ ಡ್ರೈನೇಜ್ ಬೇಕು. ಅದಕ್ಕೆ ವಾಟರ್ ಲಾಗಿಂಗ್ ಆಯ್ತಂದ್ರೆ ಅದು ರೋಗ ಬರೋದೇ, ಅದು ಬಳ್ಳಿ ಎಲ್ಲಾನು ಒಣ್ಕೋತಾನೆ ಬಂದ್ಬಿಡ್ತದೆ, ಎಂಟರ್ಲಿ ಕ್ರಾಪ್ ಪೂರಾ ಡ್ಯಾಮೇಜ್ ಆಗ್ಬಿಡ್ತದೆ. ಅಲ್ಲಿ ನೀರ್ ನಿಲ್ಲದಂಗ್ ಮಾಡಿರ್ತೀವಲ್ಲ, ಬಸಿಗಾಲುವೆ ತೆಗೆದಾಗ ಅಲ್ಲಿ ನೀರ್ ನಿಲ್ಲ, ವರ್ಷ ತೆಗಿಬೇಕು. 1 ವರ್ಷ ತೆಗೆದ್ಬಿಟ್ರೆ ನೆಕ್ಸ್ಟ್ ಅದು ಫಿಲ್ ಅಪ್ ಆಗಿರ್ತೈತಿ,

ಸಾಧ್ಯತೆ. ಈಗ ಕೇಳಿ ಅಂಕೋಲಾ ತಾಲೂಕಿನ ಮಂಜುಗುಣಿಯ ಧರ್ಮೇಂದ್ರ ತಿಮ್ಮಗಾಂವ್ಕರ್ ಅವರ ಕೃಷಿ ಅನುಭವಗಳನ್ನು. ಧರ್ಮೇಂದ್ರ, ಎಷ್ಟು ಎಕರೆ ಇದೆ, ಯಾವಾಗಿಂದ ಕೃಷಿ ಮಾಡ್ತಾ ಇದ್ರಿ, ಏನೇನ್ ಮಾಡ್ತಾ ಇದ್ರಿ ಸ್ವಲ್ಪ ಹೇಳಿ. ನಮಸ್ಕಾರ, ನಾನು ಧರ್ಮೇಂದ್ರ ತಿಮ್ಮಗಾಂವ್ಕರ್ ಹೊನ್ನೇಬೇರಿ, ವಯಸ್ಸು 44 ವರ್ಷ. ನಾನು ಸುಮಾರು ಈಗ ಒಂದು 15 ವರ್ಷದಿಂದ 20 ವರ್ಷದಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಮೊದಲಿಂದಾಗಿ ನಾವು ರೈತಾಪಿ ಕುಟುಂಬದವರು. ಈಗ ನಮ್ದು 1.5 ಎಕರೆ ಚಿಲ್ಲರಿ ಜಾಗದೊಳಗೆ ನಾವು ಸ್ವಲ್ಪ ಮಾವಿನ ತೋಪುಗಳನ್ನು ಹಾಕಿದ್ದೇವೆ. ಮಾವಿನ ಅಂದ್ರೆ ಈ ರತ್ನಗಿರಿ, ಮಲಗಬ್ಬ, ನೀಲಂ, ಕಲ್ಮಿ, ಬೇರೆ ಬೇರೆ ತಳಿಗಳಿದ್ದಾವೆ. ಇಸಾಡು, ಕರೀಸಾಡು ಉಂಟು. ಕರೀಸಾಡು ಮೂಲ ಅಂದ್ರೆ ನಮ್ಮ ಅಜ್ಜನ ಕಾಲದಲ್ಲಿಂದ ಅದು ಹಿಂದಿನ ಮರ ಕರೀಸಾಡು. ಈಗ ನಮ್ಮ ತಂದೆಯವರು ಸ್ವಲ್ಪ ಮಾಡಿ ಬೆಳೆಸಿದ್ದಾರೆ, ನಾವು ಸಹ ಬೆಳೆಸ್ತಾ ಇದ್ದೇವೆ, ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಮೂಲ ಕೃಷಿಕ ಕುಟುಂಬದವರೇ ನಾವು. ಹಾಗಾಕೊಂಡು ಗದ್ದೆಯನ್ನು ನಾವು ಸುಮಾರು ಹಿಂದಿಂತ ಬೇರೆ ಬೇರೆ ತಳಿಗಳನ್ನ ಮಾಡ್ತಿದ್ವಿ. ಪಾಂಡ್ಯ, ಜಯ, ಸಣ್ಣ ಮಲ್ಗಿ, ಅಜ್ಜಿಗ, ಬೇರೆ ಬೇರೆ ಇದನ್ನು. ಈಗ ಹಿಂದಿನ ತಳಿಯೆಲ್ಲ ನಶಿಸಿ ಹೋಗ್ತೇವೆ. ಈಗ ನಾವು ಕೃಷಿ ಇಲಾಖೆ ಹೊಂದ್ಕೊಂಡು ಬೇರೆ ಬೇರೆ ತಳಿಗಳನ್ನ ಅವರು ಸಂಸ್ಕರಣೆ ಮಾಡಿ ನಮ್ಗೆ ಹೇಳ್ತಾರೆ, ಬೀಜೋಪಚಾರ ಹೇಗ್ ಮಾಡೋದು, ಮತ್ತೆ ಈ ಒಂದು ಬೇರೆ 1000 ಕಡ್ಡಿ 1000 ಹೀಗೆ ಅಂತ ಹೇಳಿ ಬೇರೆ ಬೇರೆ ನಮ್ಗೆ ಬೀಜಗಳನ್ನು ಈ ಗವರ್ಮೆಂಟ್ ಕೃಷಿ ಇಲಾಖೆ ವತಿಯಿಂದ ಒದಗಿಸ್ತಿದ್ದಾರೆ. ಮತ್ತೆ ಗೊಬ್ಬರನೂ ಸಹ ನಮ್ಗೆ ಯೋಗ್ಯ ರೇಟ್ನಿಂದ ಕೊಡ್ತಾ ಇದ್ದಾರೆ. ಅದನ್ನ ಈ ಬೀಜ ಸಂಸ್ಕರಣೆ ಮಾಡೋದು, ಮತ್ತೆ ಹೇಗೆ ಬಿಡೋದು, ಕೆಲವೊಂದು ಮೀಟಿಂಗ್ ಗೀಟಿಂಗ್ ಎಲ್ಲ ನಡೀತೇವೆ. ಈಗ ಸದ್ಯಕ್ಕೆ ಒಂದ್ 2-3 ಮೀಟಿಂಗ್ ಆಗದೆ, ಮತ್ತೆ ಈ ಕೃಷಿನ ಹೇಗ್ ಮಾಡ್ಬೇಕು ಅಂತ ಹೇಳಿ ನಮ್ಗೆ ಕೃಷಿಯೊಳಗೆ ಎಕ್ಸ್ಪೀರಿಯನ್ಸ್ ಉಳಿತಾರಲ್ಲ, ಅವರು ಬಂದು ಮೀಟಿಂಗ್ ಎಲ್ಲ ಮಾಡಿಕೊಂಡು ನಮ್ಗೆ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ತಿಳುವಳಿಕೆಯನ್ನು ಕೊಡ್ತಿದ್ದಾರೆ. ಕೃಷಿಯ ಜೊತೆಗೆ ಕೆಲವೊಂದು ತೊಂಡೆ ಬಳ್ಳಿ ಇಂಥವು, ಬಸ್ಲೆ, ಮತ್ತೆ ಹರುವೆ, ಬದನೆ, ಇಂಥವರು ಬೇರೆ ಬೇರೆ ಕಬ್ಬು, ಇಂಥವೆಲ್ಲ ನಮ್ಮ ಇದರೊಳಗೆ ಸ್ವಲ್ಪ ಮಟ್ಟಿಗೆ ಬೆಳೀತಾ ಇದ್ದಾವೆ. ಮತ್ತೆ ಹೆಚ್ಚಿನದಾಗಿ ನಮ್ದು ಮೂಲ ಕೃಷಿಕ ವತಿಯಿಂದ ಬಂದವರು ನಾವು, ಕೃಷಿ ರೈತಾಭಿ ವತಿಯಿಂದ ಈ ಕೃಷಿಯೇ ಮೂಲ ಕಸುಬನ್ನು ಮಾಡ್ಕೊಳ್ತಿದ್ದೇವೆ. ಮತ್ತು ಈ ಮಾವಿನ ಹೇಳಿದ್ನಲ್ಲ ಮೊದಲು ಹೇಳಿದಾಗೆ, ಮಾವಿನ ಗಿಡಗಳನ್ನು ಸುಮಾರಷ್ಟು ಒಂದು ಫ್ಲೋಟ್ ಒಳಗೆ ಸುಮಾರಷ್ಟು ಒಂದು 30-40-50-60 ಗಿಡ ಇದ್ದಂಗಿದೆ ಎಲ್ಲ. ಅದು ಒಂದೊಂದ್ಸಲ ಟೈಮಿಗೆ ಸಲಿ ಫಲ ಕೊಡ್ತೇವೆ, ಒಂದೊಂದು ಟೈಮಿಗೆ ಸರಿ ಕೊಡೋದಿಲ್ಲ. ಆದ್ರೆ ನಾವು ಈ ಗೊಬ್ಬರ ಎಲ್ಲ ಹಾಕೊಂಡು ಸೈಡ್ ಎಲ್ಲ ಬುಡ ಎಲ್ಲ ಕಟ್ಕೊಂಡು ಮತ್ತೆ ಗೊಬ್ಬರ ಹಾಕಿದ ನಂತರ ಈ ಕೆಲವೊಂದು ಮೆಡಿಸಿನ್ ಎಲ್ಲ ಹಾಕ್ತೇವೆ. ಓಕೆ. ಮತ್ತು ಈ ಮಂಗ ಇಂಥವೆಲ್ಲ ಬರ್ತೇವೆ, ಅವನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಾವು ನೆಟ್ಕೊಂಡು ಅಲ್ಲಿ ಇಲ್ಲಿ ಹೋಗ್ಬಿಟ್ರೆ ಅಲ್ಲದೆ ನಾವು ಫಲ ಬರೋ ಟೈಮ್ನಲ್ಲಿ ಈ ಕಾಡು ಪ್ರಾಣಿ ಮಂಗ ಎಲ್ಲ ರಕ್ಷಣೆ ಮಾಡದಿದ್ರೆ ಎಲ್ಲ ತಿನ್ಕೊಂಡು ಎಲ್ಲ ಬೆಳೆ ಎಲ್ಲ ನಾಶ ಮಾಡ್ತೇವೆ. ಈಗ ನೀವು ಮಾವಿನ ತೋಪ ಇದೆ ಅಲ್ಲ, ಬಹಳ ವರ್ಷ ಅಂದ್ರೆ ಎಷ್ಟು ವರ್ಷ ಇದೆ ಅದು? ಅದು ಸುಮಾರು ಹಿಂದಿನ ನಮ್ಮಜ್ಜಿನ ಕಾಲದಂದ್ರೆ ಸುಮಾರು ಒಂದು 50-60 ವರ್ಷದ ಹಿಂದಿನ ಗಿಡನೇ ಇದ್ದಾವೆ ಕರೀಸಾಡು. ಈಗ ನಮ್ಮ ತಂದೆಯವರು ತಯಾರು ಮಾಡಿ ಸುಮಾರು ಒಂದು 25-30 ವರ್ಷ ಹಿಂಗಾಗ್ತಾ ಬಂತು. ಮತ್ತೆ ನಾವು ಈಗ ಅದನ್ನ 25-30 ವರ್ಷದಿಂದ ಈ ಬೇರೆ ಬೇರೆ ತಳಿಗಳನ್ನ ಬೆಳೆಸ್ಕೊಂತ ಬಂದಿದ್ದೇವೆ. ಈಗ ತೀರಾ ಹಳೇದಾಯ್ತು ಅಂತ ಹೇಳಿದ್ರೆ ಇಳುವರಿ ಕಡಿಮೆ ಹಾಕೊಂತ ಹೋಗುತ್ತದಲ್ಲ? ಇಳುವರಿ ಇಲ್ಲ, ಅದರಿಂದ ಹಳೆ ಮರನು ಆದ್ರೂ ಇಳುವರಿ ಕೊಡ್ತವೆ, ಏನ್ ತೊಂದ್ರೆ ಇಲ್ಲ. ಅಂದ್ರೆ ಕೆಲವೊಂದ್ ಮರ ಏನ್ ಮಾಡ್ತೇವೆ, ಈ ಹುಳ ಉಪ್ಪಡಿಗಳು ಹಾಕೊಂಡು ಅವೆಲ್ಲ ಕೆಟ್ಟ ಎಲ್ಲ ಟೊಂಗೆ ಎಲ್ಲ ಮುರಿದ್ ಬೀಳುದು, ಎಲ್ಲ ಹಾಳಾಗ್ತಾ ಉಳಿತವೆ. ಆದ್ರೂ ಇದಕ್ಕೆ ಅಷ್ಟಕ್ಕೆ ಫಲಭರಿತ ಬರ್ತವೆ, ಏನ್ ತೊಂದ್ರೆ ಇಲ್ಲ. ಕರಿಷಡಾದ್ರು ಕೆಲವೊಂದ್ ಟೈಮ್ ನೊಳಗೆ ಏನ್ ಮಾಡ್ತೀವಿ ಅಂದ್ರೆ, ಈ ಹಳೆ ಗಿಡಗಳನ್ನ ಅವು ಮುರಿಲಿಕ್ಕೆ ಬಂದವು, ಅವು ಸರಿಯಾಗಿ ಚಿಗುರು ಬರ್ತಾ ಇಲ್ಲ, ಮತ್ತೆ ಸರಿಯಾಗಿ ಫಲ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಒಂದು ಅಳತಿಗೆ ಕಟ್ ಮಾಡಿ ಹೊಸ ಚಿಗುರು ಬರ್ತಾ ಹಾಗೆ ಮಾಡ್ತೇವೆ ನಾವು. ಅದಕ್ಕೆ ಕಸಿ ಕಟ್ತಾರೆ. ಹೌದು, ಕಸಿ ಅದು ನಾವು ಈಗೇನ್ ಮಾಡ್ತೇವೆ, ಈಗ ಮಾವಿನ ಕರೀಸಾಡ್ ಕೊಡಿ ಕಟ್ತೇವೆ, ಮತ್ತೆ ಈ ಫಾರ್ಮ್ಸ್ ಎಲ್ಲ ಈ ಕಸಿ ಕಟ್ಕೊಂಡು ಅದನ್ನ ಬೇರೆ ನೆಟ್ಕೊಂಡು ಅದನ್ನು ತಯಾರು ಮಾಡ್ತೇವೆ. ಮತ್ತೆ ಹಳೆ ಮರ ಎಲ್ಲ ಇದ್ಬಿಟ್ರೆ ಅದು ಕೆಲವೊಂದು ಟಂಗೆ ಎಲ್ಲ ಮುರಿತಾವಲ್ಲ, ಅವನ್ನ ಅಷ್ಟು ತುದಿ ಕಟ್ ಮಾಡಿಕೊಂಡು ಅದು ಈ ಮರಕ್ಕೆ ಒಂದು ಬಂದ್ಲಿಕ್ಕೆ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಅದರಿಂದ ಮರ ಎಲ್ಲ ಸಾಯ್ತವೆ, ಅಂದ್ರೆ ಅದಕ್ಕೆ ಹಬ್ಕೊಂಡು ಬಿಡ್ತವೆ ಮೂಲ ಮರಕ್ಕೆ, ಅದು ಅಂಟ್ಕೊಂಡು ಬಿಡ್ತೇವೆ. ಅದನ್ನ ನಾವ್ ಏನ್ ಮಾಡ್ತೇವೆ, ವರ್ಷಗೂ ಅದು ಕೆತ್ಕೊಂಡು ಅವೆಲ್ಲ ತೊಗಟೆಗೆ ಹಬ್ಬಿರ್ತಾವಲ್ಲ, ಅವೆಲ್ಲ ತೆಗೆದು ಬೇರೆ ಮಾಡಿ ಮರಕ್ಕೆ ಬುಡಕ್ಕೆ ಹಾಕೊಂಡು ಅದ್ರ ಮೇಲೆ ಮಣ್ಣು ಹಾಕುದು, ಮತ್ತೆ ಹಳೆ ಇದ್ರೆ ಟೊಂಗೆ ಎಲ್ಲ ಕಟ್ ಮಾಡಿ ಬೆಳವಣಿಗೆ ಆಗ್ಲಿಕ್ಕೆ ನಾವು ಅವಕಾಶ ಕೊಡ್ತೇವೆ. ಪ್ರತಿ ವರ್ಷ ಹಂಗ್ ಮಾಡ್ಬೇಕು? ಹಾ, ಮಾಡ್ತೇವೆ ಅಲ್ವಾ? ಹೌದು. ಹಂಗ್ ಮಾಡೋದ್ರಿಂದ ನಮಗೆ ಹೊಸ ಚಿಗುರು ಬರುತ್ತೆ, ಮತ್ತೆ ಹುಲ್ಸಾಗಿ ಬೆಳೆತ್ತೆ, ಮತ್ತೆ ಮರನು ಸ್ವಲ್ಪ ಸ್ಟ್ಯಾಂಡರ್ಡ್ ಗಟ್ಟಿಮುಟ್ಟು ಆಗ್ತಾವೆ. ಹಳೆ ಇದೆಲ್ಲ ಹೋದ ನಂತರ ಹೊಸ ಇದು ಬಂದ್ಕೊಂಡು ಅದನ್ನ ನಾವೀಗ ಮಾವಿನಕಾಯಿ ತೆಗಬೇಕಾದ್ರು ಅಷ್ಟೇನೆ ನಮ್ಗೆ ಇದನ್ಸುದಿಲ್ಲ. ಹಳೆ ಮರ ಇದನ್ನ ನಾವು ತುದಿ ಹೋಗ್ಲಿಕ್ಕೆಲ್ಲ ಸ್ವಲ್ಪ ಹೆದರಿಕೆ ಆಗ್ತದೆ, ಯಾಕಂದ್ರೆ ಕಟ್ಟಾಗಿ ಬೀಳುವ ಸಂಭವ ಜಾಸ್ತಿ ಬೀಳ್ತೇವೆ. ಹೌದು, ಆದ್ರೆ ಎರಡ್ ಮೂರು ತರದ ಮಾವಿನ ತಳಿಯನ್ನ ಬೆಳೆಸಿದಿರಿ. ಹೌದೌದು, ಒಂದ್ ನಾಲ್ಕೈದು ಹೇಳಿದ್ರಿ. ಹೌದೌದು, ಅವು ಕಟಾವು ಮಾಡುವಾಗ ಮಾರಾಟ ಮಾಡುವಾಗ ಯಾವ ರೀತಿ ಅನುಕೂಲ ನಿಮಗೆ? ನಾವು ಏನ್ ಮಾಡ್ತೀವಿ, ಅದು ಈಗ ಹೂ ಬರುವ ಪೂರ್ವದಲ್ಲಿ ಒಂದು ಹೀಗೆ ಮಿಡಿಯೆಲ್ಲ ಬಿಟ್ಟು ತೇರಾಗಿ ತೊಳಿತಾವಲ್ಲ, ಅವಾಗ ಅದು ಸ್ಟೆಪ್ ಬೈ ಸ್ಟೆಪ್ ಬರ್ತವೆ. ಅಂದ್ರೆ ಈಗ ಒಂದು ಕಾಯಿದ್ರೆ ಸ್ವಲ್ಪ ಬೆಳವಣಿಗೆ ಅಂತ ಮತ್ತೊಂದು ಸ್ವಲ್ಪ ಹಣ್ಣಾಗಿ ಉದುರುವುದು ಈ ಸ್ಥಿತಿಯಲ್ಲಿ ಬರ್ತವಲ್ಲ, ಅವಾಗ ನಾವು ಆ ಮಾವಿನಕಾಯಿ ತೆಗೆಯುವ ಈ ಸಾಧನ ಇಟ್ಕೊಂಡು ಯಾವ್ದು ಫಲಭರಿತ ಬೆಳೀತೇವೆ ಅದನ್ನ ತೆಗೆದು ಅದನ್ನು ಸೈಜ್ ಮಾಡಿ ಅದನ್ನು ಪೇಟೆಗೂ ಮಾರಾಟಕ್ಕೆ ಕಳಿಸ್ತೇವೆ. ಮತ್ತೆ ಹೆಚ್ಚುವರಿ ಇದ್ರೆ ಈ ಕರಿ ಸೈಡೆಲ್ಲ ನಾವು ಹೆಚ್ಚಂದ್ರೆ ಹುಬ್ಳಿಗೆ ಮಾರಾಟ ಮಾಡ ಅಲ್ಲಿ ಹೋಗ್ತೇವೆ. ದೂರದ ಊರಂದ್ರೆ ಹುಬ್ಳಿ ಹೋಗ್ತೇವೆ ಹತ್ರ ಇಲ್ಲಿ. ಮತ್ತೆ ಇಲ್ಲಿ ಸ್ವಲ್ಪ ಬಂತಂತ ಹೇಳಿದ್ರೆ ಇಲ್ಲಿ ಅಂಕೋಲ ಮಾರ್ಕೆಟ್ ಕೊಳ್ಳೋದು, ಮತ್ತೆ ಈ ಜನರು ಈ ನಮ್ಗೆ ಇಂತಿಷ್ಟು ಬೇಕು ಡಜನ್ ಅಂತ ಹೇಳಿ ನಮ್ಗೆ ಮನೆಗೆ ಫೋನ್ ಮಾಡ್ತಾರೆ. ನಾವು ಅವರಿಗೆ ಎರಡು ಡಜನ್ ಮೂರು ಡಜನ್ ಈ ಹತ್ತಿರದವರು ಮಂಜುಗೋಣಿಯವರು ಟೀಚರು ಮತ್ತೆ ಯಾರು ಇರ್ತಾರಲ್ಲ ಅವರು ಅವರು ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಇಂತಿಷ್ಟು ಕೊಡ್ರಪ್ಪ, ನಿಮ್ಗೆ ಯೋಗ್ಯ ರೇಟ್ ಕೊಡ್ತೇವೆ, ಅಂಕೋಲ ರೇಟೇ ಕೊಡ್ತೇವೆ, ಮಾರ್ಕೆಟ್ ರೇಟ್ ಕೊಡ್ತೇವೆ, ಒಂದು ಎರಡು ಡಜನ್ ಕೊಡ್ರಿ, ಮೂರು ಡಜನ್ ಕೊಡ್ರಿ, ನಾಲ್ಕು ಡಜನ್ ಕೊಡ್ರಿ, ಹೀಗೆಲ್ಲ ಹೇಳ್ತಾರೆ ಅವರು. ಅವರಿಗೂ ಕೊಡ್ತೇವೆ, ಮತ್ತೆ ಸ್ವಲ್ಪ ಜಾಸ್ತಿ ಇದ್ದು ಅಂಕೋಲಕ್ಕೆ ತಗೊಂಡು ಹೋಗ್ತೇವೆ. ಕೆಲವೊಂದು ಏನಾಗ್ತವೆ ತೆಗೆಯಬೇಕಾದ್ರೆ ಅದು ಮಾರ್ಕ್ ಆಗಿದ್ಬಿಟ್ರೆ ಸುಮಾರು ಹಾಳಾಗಿ ಹೋಗುದು ಉಳಿತದೆ, ಸುಮಾರು ಈಗ ಕೆಟ್ಟು ಹೋಗ್ತಾವಲ್ಲ ಅವು. ಈ ನಾವು ಸರಿ ಮಳೆ ಬಿತ್ತಂತ ಹೇಳಿದ್ರೆ ಎಲ್ಲ ಹೊಲಸಾಗೆ ಹೋಗ್ಬಿಡ್ತದೆ ಬೆಳೆದದ್ದು ಅರ್ಧಕ್ಕೆ. ನಾವು ಈ ಜನರಿಗೆ ನೋಡ್ರಿ ಆಳಿಗೆಲ್ಲ ಕೊಟ್ಕೊಂಡು ತೊಗಸ್ತಾವಲ್ಲ, ಆ ರೇಟು ನಮ್ಗೆ ಒಂದೊಂದ್ಸಲ ಸಿಗ್ತಾ ಇಲ್ಲ, ಬೇಜಾರ ಅನಿಸ್ತದ. ಈ ಸಲ ಸುಮಾರಷ್ಟು ಚೆಲ್ಲಿದ್ದೇವೆ ನಾವು. ಅಂದ್ರೆ ಈಗ ಹುಲ್ಲು ಗಿಲ್ಲೆಲ್ಲ ಹಾಕೊಂಡು ನಾವು ಒರೆಸ್ಕೊಂಡು ಇಟ್ಟರುವ ಈ ಬೇಸಿಗೆಲ್ಲಾದ್ರೆ ನಮ್ಗೆ ಹಣ್ಣು ಸಹಿಯಾಗಿ ಉಳಿತದ, ಹಾಗೆ ಕಾಯಿ ತೆಗೆದ ನಂತರ ಒರೆಸಿ ಒರೆಸಿ ಹಿಡಿದಿದ್ರು ಅಷ್ಟು ಯೋಗ್ಯ ರೀತಿಯಲ್ಲಿ ಉಳಿತವೆ. ಈಗ ಮಳೆ ಬಿತ್ತಂದ ತಕ್ಷಣ ಈ ಎಲ್ಲ ಹಣ್ಣುಗಳೆಲ್ಲ ಹಾಳಾಗ ಶುರು ಆಗ್ತವೆ. ಈ ತರಕಾರಿ ವಿಶೇಷವಾಗಿ ಬೆಳಿತಿರೋ ಅಥವಾ ಮನೆಗೆ ಎಷ್ಟು ಬೇಕಷ್ಟು? ತರಕಾರಿ ಅಂದ್ರೆ ನಾವೆಲ್ಲ ಮೊದ್ಲೇ ಹಿಂದೆ ಮೆಣಸಿನಕಾಯಿ ಬೆಳೀತಿದ್ವಿ ಮಾರಾಟಕ್ಕೆ, ಬದನೆಕಾಯಿ ಬೆಳೀತಿದ್ವಿ, ನವಿಲುಕೋಲು, ಹೀಗೆ ನಾನಾ ತರಕಾರಿ, ಈಗ ಚೌಳಿ ಇಂಥವೆಲ್ಲ ಬೆಳೆದು ಸುಮಾರಷ್ಟು ಎಷ್ಟು ಮನೆಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ಬೇರೆ ಎಲ್ಲ ಮಾರಾಟ ಮಾಡ್ತಿದ್ವಿ. ಈಗೆಲ್ಲ ಈಗ ಕಾಡು ಪ್ರಾಣಿ ಅದು ಇದು ಬೇಲಿ ದನದ ರಕ್ಷಣೆ ಇದೆಲ್ಲ ಮಾಡ್ಬೇಕಾಗ್ತದಲ್ಲ, ಒಂದು ನಾವೀಗ ಸುಮಾರಿಂದ ಅದು ತರಕಾರಿನ ಬೆಳೆಸ್ತಾ ಇಲ್ಲ. ಮನೆಗೆ ಒಂದ್ ಸ್ವಲ್ಪ ಈ ನಮ್ಮ ವಠಾರದಲ್ಲಿ ಎಷ್ಟು ಬೇಕು ತೊಂಡೆ ಬಳ್ಳಿ, ಬಸ್ಲೆ, ಹರ್ವೆ, ಕೆಶು ಅಂತಾರಲ್ಲ ಇದ್ರದ್ದು, ಅವೆಲ್ಲ ಹೀಗೆ ಸ್ವಲ್ಪ ಸ್ವಲ್ಪವಾಗಿ ಬೆಳೆಸ್ತೇವೆ. ತೊಂಬೆ ಅದನ್ನ ಮಾರ್ಲಿಕ್ಕೆ ಆಗಲ್ಲ ಅಂದ್ರೆ ಸ್ವಲ್ಪ ಮನೆ ಈಗ ಅಷ್ಟೇ ಆಗಬಹುದು. ಸುತ್ತಮುತ್ತ ರೈತರು ಮಾರ್ಲಿಕ್ಕೂ ಬೆಳೀತಾರೆ? ಹೌದೌದು, ಮರ್ಲಿಕ್ಕೆ. ಈಗ ಅಂದ್ರೆ ಮಳೆಗಾಲದಲ್ಲಿ ಹೆಚ್ಚಂದ್ರೆ ಈ ನಮ್ದಲ್ಲಿ ಹೀರೆಕಾಯಿ ಉದ್ದದ್ ಬರ್ತಾವಲ್ರಿ, ಹೀರೆಕಾಯಿ ಮತ್ತೆ ಪೆಂಡೆಕಾಯಿ ಅಂತ ಬರ್ತೇವೆ ನಾವು ಅದನ್ನು, ಮತ್ತೆ ಹಾಗಲಕಾಯಿ, ಮತ್ತೆ ಸೋಡಿಗೆ ನಂಜುಳು ಸೋಡಿಗೆ ಅಂತ ಹೇಳಿ ಉದ್ದದು, ಅವೆಲ್ಲ ಈಗ ಇಲ್ಲೆಲ್ಲ ನಮ್ಮ ಏರಿಯಾದವರು ಬೆಳೆಸ್ಕೊಂಡು ಒಂದು ಗದ್ದೆ ಸುಮಾರಷ್ಟು ಬೆಳೆಸ್ಕೊಂಡು ಆಟೋ ಮೇಲೆ ತಗೊಂಡು ಹೋಗಿ ಮಾರಾಟ ಮಾಡ್ತಾರೆ. ಕೆಲವರು ಬೇರೆಯವ್ರಿಗೆ ಕೊಟ್ಟುಕೊಂಡು ಅವ್ರು ಮತ್ತೆ ಕಮಿಷನ್ ಇಟ್ಕೊಂಡು ಮತ್ತೆ ಮಾರಾಟ ಮಾಡ್ತಾರೆ. ಮತ್ತೆ ಬೇರೆದವ್ರಿಗೆ ಇಲ್ಲಂತ ತೊಂದ್ರೆ ನಿಮ್ಗೆ ಯಾಕೆ ಬರ್ತಾ ಇದೆ? ಅದು ದನ ಬರ್ತಾವು, ಮಂಗ ಬರ್ತಾವು, ಬೆಳೆಯುದ ಕಷ್ಟ, ಮಾರಾಟ ಕಷ್ಟ ಅಂತ, ಅಷ್ಟು ಬೆಳಿಲಿಕ್ಕೆ ಆಗಲ್ಲ ಅಂತ ಹೇಳ್ತಿದ್ರಿ. ಹೌದು, ಯಾಕೆ ಅಂದ್ರೆ ಈಗ ಬೆಳೆದಂದ್ರೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಈಗ ಒಬ್ರು ಇಬ್ರು ಆಗ್ಬಿಟ್ರೆ ಕೆಲ್ಸಕ್ಕೆಲ್ಲ ತೊಂದ್ರೆ ಆಗ್ತವೆ. ನಾವು ಜಾಸ್ತಿ ಮಾಡ್ಕೊಂಡ್ ಬಿಟ್ರೆ ಆಳ ಹಾಕೊಳ್ಬೇಕು, ಆಳ ಹಾಕೊಂಡು ಹೋಗಿ ಅವ್ರಿಗೆ ರೊಕ್ಕ ಈಗ ಕೊಟ್ಬಿಟ್ರೆ ನಮ್ಗೆ ಸ್ವಲ್ಪ ರೋಗ ರುಜಿನಗಳು ಬಂತಂದ್ರೆ ಈಗ ಆಳಿಗೆ ಕೊಡೋದು ರೊಕ್ಕನೂ ನಮ್ಗೆ ಆಗುದಿಲ್ಲ. ಈಗ ನಾವು ಈಗ ನಮ್ಮನೆಗೆ ಅಷ್ಟೇ ಅಂದ್ರೆ ಸ್ವಲ್ಪ ನಾವು ಸ್ವಲ್ಪ ಹುಳ ಹಾಳಾಗ ಹುಳುಕಾಗ ಹಾಳಾಗ ಹೋಯ್ತಂದ್ರು ಸ್ವಲ್ಪ ಮನೆಗಾರು ಸ್ವಲ್ಪ ಯೂಸ್ ಆಗ್ತದೆ. ಈಗ ಜಾಸ್ತಿ ಪ್ರಮಾಣ ಬೆಳೆದಾವಾಗ ನಮ್ಗೆ ಆಳು ಗೊಬ್ಬರ ಇಂಥವೆಲ್ಲ ಖರ್ಚು ಮಾಡಿಕೊಂಡು ಅದೊಂದು ಯೋಗ್ಯ ರೇಟ್ನು ಸಿಕ್ತಿದ್ರೆ ಮತ್ತೆ ಈಗ ಮಂಗಗಳೆಲ್ಲ ಬಂದ್ಕೊಂಡು ಹಾಳು ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ದೆಲ್ಲ ಲಾಸ್ ಆಗ್ತದೆ. ಹೌದು, ರಿಸ್ಕ್ ಉಳಿತವೆ. ಅದನ್ನ ನಾವು ಅದಷ್ಟು ಮಟ್ಟಿಗೆ ಕಾದ್ಕೊಂಡು ವ್ಯವಹಾರ ಮಾಡ್ತೇವೆ. ಈಗ ಮಂಗದ ನಮ್ದು ಬಾಳೆ ಇತ್ತಲಿಗೆ ನಮ್ ತಂದೆಯವರೆಲ್ಲ ಇಡೀ ಹೊತ್ತು ಅದಷ್ಟ ಉಳಿತಾರೆ. ನಾವು ಇಲ್ಲ ಕೆಲಸ ಇದು ಮರೆ ಸಾಕು ಬೇಡ ಅಂದ್ರು ಕೇಳಲ್ಲ, ಅದು ಬೇಲಸನಕಾಯಿ ಇದೆ ನೋಡ್ರಿ ಅದು ತಿನ್ಕೊಂಡು ಹೋಯ್ತು, ಮತ್ತೆ ಬಾಳೆಕೊನೆ ಇದು ಎರಡು ತಿನ್ಕೊಂಡು ಹೋಯ್ತು, ಈಗೆಲ್ಲ ಹೇಳ್ತಾ ಉಳಿತಾರೆ. ಹಾಗಾಕೊಂಡು ಈಗ ಆದಷ್ಟು ಮಟ್ಟಿಗೆ ನಾವು ರಕ್ಷಣೆ ಮಾಡ್ತೇವೆ. ನಾವು ಆ ಕಡೆ ಈ ಕಡೆ ಹೋದಾಗ ಒಂದ್ಸಲ ಎಲ್ಲ ತಿನ್ಕೊಂಡು ಹೋಗುದು ಉಳಿತಾವು. ಮತ್ತೆ ಗೊಬ್ಬರ ನೀರು ಅದಕ್ಕೆಲ್ಲಾನು ಹೇಗೆ? ಗೊಬ್ಬರ ಅಂದ್ರೆ ನಾವು ಈಗ ಅಂದ್ರೆ ಸಾವಯವ ಗೊಬ್ಬರ ನಮ್ದು ಉಳಿತದಲ್ಲ ಮನೆಯಲ್ಲಿ, ಅದ್ರ ಜೊತೆಗೆ ಈ ಸರ್ಕಾರಿ ಗೊಬ್ಬರ ಅಂತ ಹೇಳಿ ಈ ಸುಫಲ ಸ್ವಲ್ಪ ಯೂರಿಯಾ ಅವನ್ನು ನಾವು ಈಗ ಸ್ವಲ್ಪ ಬೆಳವಣಿಗೆ ಹಂತದಲ್ಲಿ ಅದು ರೆಡಿ ಆಗ್ಬೇಕಾದ್ರೆ ಗಿಡ ಅವಾಗ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕೊಂಡು ಸಾವಯವ ಗೊಬ್ಬರನು ಹಾಕೊಂಡು ಮಣ್ಣಿನಲ್ಲಿ ಹಾಕೊಂಡು ರೆಡಿ ಮಾಡಿಸ್ತೇವೆ. ಈಗ ಸಾವಯವ ಅಂತ ನಮ್ಮ ಹತ್ರ ಉಳಿತದಲ್ಲ, ಎರೆಹುಳೆ ಗೊಬ್ಬರದ್ದು ಕೊಟ್ಟಿಗೆ ಗೊಬ್ಬರದ್ದು ಎಲ್ಲ ಉಳಿತವೆ ಸಾವಯವ. ಮತ್ತೆ ಈ ಬೇರೆ ಸರ್ಕಾರಿ ಗೊಬ್ಬರ ಅಂತ ಹೇಳಿ ಅದನ್ನ ನಾವು ಪೇಟೆಯಲ್ಲಿ ತರ್ತೇವೆ, ಪೇಟೆಯಲ್ಲಿಂದ ತರ್ತೇವೆ. ಮತ್ತೆ ಈ ಸೊಸೈಟಿ ಕೃಷಿ ಇದರಿಂದ ಸಹಕಾರಿ ಸಂಘ ಅಲ್ಲಿಂದ ಕೊಡ್ತಾರೆ. ನೀರಿಗೆ ತೊಂದರೆ ಇಲ್ಲ? ನೀರಿಗೆ ಸದ್ಯಕ್ಕೆ ಏನು ತೊಂದರೆ ಇಲ್ಲ, ಉಳಿತದೆ. ಅಂದ್ರೆ ನಾವು ಆ ಟೈಮಿಗೆ ಮಾಡಿ ಮುಗಿಸ್ತೇವೆ, ಲಾಸ್ಟ್ ಟೈಮಿಗೆ ಅಂದ್ರೆ ನಾವು ಊಟಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಗಿಡಕ್ಕೆ ಒಂದ್ ಸ್ವಲ್ಪ ಉಳಿತದೆ, ತೊಂದರೆ ಇಲ್ಲ. ಬೇಸಿಗೆ ನೀರ್ ಬೇಕಾಗುತ್ತಾ ಗಿಡಕ್ಕೆ? ಹಾ, ಬೇಸಿಗೆಗೆ ಬೇಕೇ ನೀರ್ ಸರ್. ನಾವು ಗಿಡಕ್ಕೆ ಗೊಬ್ಬರ ಗಿಬ್ಬರ ಹಾಕಿದ್ಮೇಲೆ ಅದು ಅಷ್ಟು ಪ್ರಮಾಣದಲ್ಲಿ ನೀರ್ ಹಾಕಿದ್ರೆ ಮಾತ್ರ, ಇಲ್ದರೆ ನೀರೆಲ್ಲ ಕಡಿಮೆ ಆಯ್ತಂದ್ರೆ ಗೊಬ್ಬರ ಫೋರ್ಸ್ ಜಾಸ್ತಿ ಆಯ್ತಂದ್ರೆ ಅದೆಲ್ಲ ಗಿಡ ಎಲ್ಲ ಸ್ವಲ್ಪ ಕುಂಟಿ ತೋರ್ತವು. ಕೃಷಿ ಹೊಂಡದ ನೀರು ಅಥವಾ ಬೋರ್ವೆಲ್? ನಾವು ಬಾವಿದ ಉಂಟು, ನಮ್ದು ಬಾವಿಲಿಂದ ಪಂಪಿಂದ ಹಾಕ್ತೇವೆ. ಬಾವಿಗೆ ನೀರು ಯಾವಾಗ್ಲೂ ಇರುತ್ತೆ? ಹಾ, ಬಾವಿಗೆ ನೀರು ಉಳಿತದೆ. ಈ ಸಲ ಮತ್ತೊಂದು ಬಾವಿ ತೋಡಾಗದೆ, ಮೊದ್ಲಿಂದ ಒಂದು ಬಾವಿ ಇತ್ತು, ಅದನ್ನ ಸ್ವಲ್ಪ ಸ್ವಲ್ಪ ಪಂಪ್ ಎಲ್ಲ ಹಾಕ್ತೇವೆ ಈ ತೆಂಗಿನ ಗಿಡಕ್ಕೆ ಬಾಳೆ ಮತ್ತೆ ಇಲ್ಲ ಈ ತರಕಾರಿ ಬೆಳೆಸಿರೋ ಅವಕ್ಕೊಂದು ಸ್ವಲ್ಪ ಹಾಕ್ತೇವೆ, ಹಾಗೇನು ತೊಂದ್ರೆ ಇಲ್ಲ, ನೀರು ಉಳಿತದೆ. ಕೋಳಿ ಸಾಕಾಣಿಕೆ ಮಾಡ್ತಾರೆ? ಹೌದು, ಕೋಳಿ ಸಾಕಾಣಿಕೆ ಅಂದ್ರೆ ನಮ್ಮ ತಮ್ಮ ಉದ್ಯೋಗ ಅದು. ಈಗ ಅಂದ್ರೆ ಅವ ಏನ್ ಮಾಡ್ತಾನೆ, ಈ ಬೇರೆಯವ್ರ ಹತ್ರ ಅದನ್ನ ಕೋಳಿ ಈಗ ಹೇಗ ಬೆಳವಣಿಗೆ ಮಾಡ್ಬೇಕಂತ ಹೇಳಿ ಬೇರೆಯವ್ರ ಹತ್ರ ಈಗ ಅದನ್ನ ಉದ್ದ ಅಗಲ ಎಷ್ಟು, ಅದನ್ನ ಸಡ್ಡೆ ಹೇಗೆ ಯಾವ ರೀತಿ ಮಾಡ್ಕೊಳ್ಬೇಕು, ಮತ್ತೆ ಮರಿ ಬೇರೆಯವ್ರನ್ನ ತಂದು ಮಾತಾಡ್ಕೊಂಡು ತಕೊಬಂದ ನಂತರ ಅದನ್ನ ಬಿಟ್ಟುಕೊಂಡು ಎಷ್ಟು ದಿವಸಕ್ಕೆ ರೆಡಿ ಆಗ್ತವೆ, ಅವಕ್ಕೆ ಸಣ್ಣದವಾಗೆ ಫುಡ್ಡಾಗಿ ಹಾಕಬೇಕು, ಸ್ವಲ್ಪ ದೊಡ್ಡಾದ ನಂತರ ಅವಕ್ಕೆ ಯಾವ ಫುಡ್ಡು, ಮತ್ತು ದೊಡ್ಡಾದ ನಂತರ ಎಷ್ಟು ಫುಡ್ಡು, ಎಷ್ಟು ತಿಂಗಳಿಗೆ ಬೆಳೀತವೆ, ಮತ್ತೆ ಅದು ಮಾಂಸಕ್ಕೆ ಎಷ್ಟು ದಿವಸಕ್ಕೆ ರೆಡಿ ಆಗ್ತವೆ, ಹೀಗೆಲ್ಲ ಬೇರೆ ಇರ್ತರಿಂದ ತಿಳ್ಕೊಂಡವ ಸಡ್ಡೆಲ್ಲ ಮಾಡಿ ಉದ್ದಾಗಲ ವಿನ್ಯಾಸ ತಕೊಂಡು ಮರಿ ಫಸ್ಟ್ಗೆ ಒಂದು 200-500 ಮರಿ ಬಿಟ್ಕೊಂಡು ಅದಕ್ಕೆ ಫಸ್ಟ್ ಬಂದವಾಗಿ ರವ ಮತ್ತೆ ಇದು ಸಕ್ಕರೆ ಇವೆಲ್ಲ ಮಿಕ್ಸ್ ಮಾಡಿ ಹಾಕ್ತೇವೆ ಸ್ವಲ್ಪ ನೀರೆಲ್ಲ ಹಾಕೊಂಡು. ಕಡೆಗೆ ಸ್ವಲ್ಪ ದೊಡ್ಡಾದ ನಂತರ ಅದಕ್ಕೆ ಬೇರೆ ಸಣ್ಣ ಕಾಳು ಫುಡ್ ಬರ್ತವೆ, ಅದು ತಿಂದ್ಕೊಂಡು ಸ್ವಲ್ಪ ಬೆಳವಣಿಗೆ ಹಂತಕ್ಕೆ ಬಂದ ನಂತರ ಮತ್ತೆ ದೊಡ್ಡ ಟೈಪ್ ಫುಡ್ ಬರ್ತವೆ, ಅವೆಲ್ಲ ಹಾಕೊಂಡು ಒಂದು 45 ದಿವಸಕ್ಕೆ ಅವು ಮಾಂಸಕ್ಕೆ ರೆಡಿ ಆಗ್ತವೆ 45 ದಿವಸಕ್ಕೆ. ಆಮೇಲೆ ನಾವು ಲೋಕಲ್ ಆಗೂ ಸ್ವಲ್ಪ ಸ್ವಲ್ಪ ಕೊಡ್ತೇವೆ, ಮತ್ತೆ ಈ ಕಾರವಾರ ಮಾರ್ಕೆಟ್ ಮಾಡ್ತೇವೆ. ಅವರು ಪಾಲ್ಟಿ ಹೇಳ್ತಾರೆ, ಬೇರೆ ಒಬ್ಬರು ಪಾಲ್ಟಿ ಇದ್ದಾರೆ, ಅವರಿಗೆ ನಾವು ತಗೊಂಡೋಗ ಹಾಕಿದ ನಂತರ ಅವರು ನಮ್ಗೆ ಅವರು ಕಮಿಷನ್ 1 ರೂಪಾಯಿ 2 ರೂಪಾಯಿ ಇಟ್ಕೊಂಡು ಅವರು ಬೇರೆಯವರಿಗೆ ಡೆಲಿವರಿ ಕೊಡ್ತಾರೆ. ಅವರು ಏಜೆಂಟ್ರು ಅಂದ್ರೆ ನಾವು ಅವ್ರ ಹತ್ರ ರೊಕ್ಕ ತಗೊಳ್ಳೋದು, ಅವರು ಅವ್ರಿಗೆ ಕಮಿಷನ್ 1 ರೂಪಾಯಿ 2 ರೂಪಾಯಿ ಇಟ್ಕೊಂಡು ಅವರು ಸೇಲ್ ಮಾಡ್ತಾರೆ. ಅಂದ್ರೆ ಈಗ ಕಾರವಾರ ಕಡೆ ಎಲ್ಲ ಹೋದ್ರೆ ಈ ಸೀಬಡಿ ಇವರೆಲ್ಲ ದಿವಸಕ್ಕೆ 1-2 ಡೈಲಿ ತಿಂತಾನೆ ಉಳಿತಾರೆ ಅವರು ಮಾಂಸ. ಆ ಕಡೆ ಹೋದ್ರೆ ಮಾರ್ಕೆಟ್ ಉಳಿತದೆ ನಮ್ಗೆ, ಅದು ಒಂದೊಂದು ಟೈಮ್ ಹೇಳಿ ಬರೋದಿಲ್ಲ. ಮತ್ತೆ ಅಲ್ಲೇ ಮಾರ್ಕೆಟ್ ಮಾಡ್ತೇವೆ, ಕಾರವಾರ ತಗೊಂಡು ಕಾರವಾರ ಹಳ್ಗ ಉಳ್ಗ ಮತ್ತೆ ಕೈಗಾಗಿ ಈಗ ಕದ್ರಾ ಮಲ್ಲಾಪುರ ಇಲ್ಲಿ ತೋಡೂರು ಮುದ್ಗಾ ಕಾಲೋನಿ ಈ ಕಡೆ ಎಲ್ಲ ಕೊಡ್ತಾ ಹೋಗ್ತೇವೆ. ಈಗ 1-2 ಸಾವಿರ ತಗೊಂಡೋದ್ರೆ ಒಬ್ರಿಗೆ 500, 200, 300 ಹಿಂಗ್ ಫಾಲ್ಟಿ ಕೊಟ್ಕೊಂಡು ಅದನ್ನ ಬೆಳಿಗ್ಗೆ ನಸ್ಕಿಗೆ 1:30-4 ಗಂಟೆ ಆದ್ರೆ ತುಂಬಿದ್ರೆ ನಾವು ಬೆಳಿಗ್ಗೆ ಸುಮಾರು 11-12 ಗಂಟೆ ಮನೆ ಬರ್ತಾರವ. ಕಡೆಗೆ ನೆಕ್ಸ್ಟ್ 1 ವೀಕ್ ಅಲ್ಲಿ ಮತ್ತೆ ತುಂಬೇಕಾದ್ರೆ ಅದನ್ನ ಹಿಂದಿನೆಲ್ಲ ರೊಕ್ಕ ಕೊಟ್ಕೊಂಡು ಮುಂದಿನ ಮತ್ತೆ ಹಾಕ್ತೇವೆ ನಾವು ಹೊಸ ಬ್ಯಾಚ್. ಹಾ, ಹೊಸ ಬ್ಯಾಚ್ ಅದನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ಬಿಡ್ತೇವೆ. ಮತ್ತೆ ಈಗೇನಾಗಿದೆ ಸ್ವಲ್ಪ ಇಂಪ್ರೂವ್ ಮಾಡ್ ನಮ್ ತಮ್ಮ ಸ್ವಲ್ಪ ಇಂಪ್ರೂವ್ ಮಾಡೇನೆ ಕೋಳಿ ಫಾರ್ಮ್ ಅಂದ್ರೆ ಒಂದ್ ಇದ್ದದ್ದು 2 ಮಾಡ್ಕೊಂಡೆ. ಮತ್ತೆ ಈಗ ಕೆಲವರಿಗೆ ಮರಿನ ವ್ಯವಸ್ಥೆ ಮಾಡೋದು ಇವನೇ ಹಾಕೊಳ್ತಾನೆ, ಮತ್ತೆ ಅವಾಗ ಮರಿಗೆ ಫುಡ್ಡು ಮತ್ತೆ ಮೆಡಿಸಿನ್ ಇವೆಲ್ಲ ಇವನೇ ಡೆಲಿವರಿ ಕೊಡ್ತಾನೆ, ಈಗ ಸ್ವಲ್ಪ ಹೆವಿ ಮಾಡ್ಕೊಂಡೆ. ಚೆನ್ನಾಗಿ ನಡೀತಾ ಇದೆ? ಹೌದು, ಸದ್ಯಕ್ಕೇನು ತೊಂದರೆ ಇಲ್ಲ, ಅವ್ರು ಕೊಟ್ಟು ಆಗ್ತದೆ. ಮತ್ತೆ ಹೈನುಗಾರಿಕೆ ಅಂತ ಏನ್ರಿ? ಹೈನುಗಾರಿಕೆ ಅಂದ್ರೆ ಈಗ ನಮ್ದೆಲ್ಲ ಮೊದ್ಲ ದನ ಕರು ಆಕಳೆಲ್ಲ ಇತ್ತು, ನಾನು ಸ್ವಲ್ಪ ಅದು ಕಾಲೇಜಿಗೆಲ್ಲ ಹೋಗ್ತಿರ್ಬೇಕಾದ್ರೆ ಮಾಡ್ತಾ ಇದ್ರೆ. ಕಡೆ ನನ್ಗೆ ಸ್ವಲ್ಪ ಅಂಗಡಿ ಮಾಡ್ಕೊಂಡೆ ಒಂದ್ ಸಣ್ಣದು, ಮತ್ತೆ ಗಾಡಿ ಎಲ್ಲ ಓಡಿಸ್ತಾ ಇದೆ, ಹಂಗಾಕೊಂಡು ನನ್ಗೆ ಹೆವೆ ಎಲ್ಲ ಬಂದ್ ಮಾಡಿದ್ವಿ. ಈಗ ಮತ್ತೆ ಈಗ 1-15 ದಿವಸ ಆಯ್ತು ಮತ್ತೆ ಆಕಳು ತಗೊಂಡೇವೆ,

ಒಲಿದ ಅಕ್ಷರದಿಂದ ತಾಮೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಜ್ಞಾನ ಶ್ರೀಪಾದ ತೊಳೆದು ಬಾರೇಲಾತ್ಯಮ್ಮ ಅಳಿಯ ಬಂದು ಬಾಳೋತೆ ತೊಡವಾದೆ ಕಲ್ಯಾಣವೇ ಕರೆ ದೋಬಾರೋ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಸಾವೆಯಲ್ಲಿ ಕರೆ ದೋಬಾರೋ ಮಾವನೋ ರೇ ಅಳಿಯ ಬಂದು ಬಾಳೋತೆ ತೊಡವಾದೋ ಸಂಪಿ ಭೂಮಿನ ಕರುಣಾದಿಂದ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಭೂಮಿನ ಕರುಣಾದಿಂದ ತೇರೆ ಅಳೆಯನ ಶ್ರೀಪಾದ ತೋಳೆದು ಬಾರೆ ಸೀತೆ ಕಲ್ಯಾಣ ಶ್ರೀಪಾದ ತೊಳೆದು ಬಾರೇಲಾತ್ಯಮ್ಮ ಅಳೆಯಾವೋ ಪಿದ ಮಾಲೆ ದರಸಿ ಬಾರೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಬಂದು ಡೋವಾದೆಲಾತ್ಯಮ್ಮ ಸಣ್ಣವ ನಿನ್ನೊಳಿಯ ಸೋರೋಳ್ಯಾನೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಬಾಳು ತೋಡೋವಾದೆಲಾತ್ಯಮ್ಮ ಅಳೆಯನ ಸಭೆಯಲ್ಲಿ ಕರೆ ದುಬಾರೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಶ್ರೀಪಾದ ತೋಳೆದಾರೋಲಾತ್ಯಮ್ಮ ಅಳೆಯನ ಕೈ ಹಿಡಿದು ಕರೋದಾಳೋ ಕಲ್ಯಾಣ ಗೀತಯ್ಯಾರಿ ಮಾಡಿ ಅಳೆಯನ ಸಭೆಯಲ್ಲಿ ಕೋಳೋ ಶಾಲೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಕೋಳೋ ಶಾಲೆ ಒಳಗೆ ದೋವೋದಾಳೆ ಮಲಗಿದ ಕೌಲಿಯೇ ಭೂಷಾಳೆ ಕಲ್ಯಾಣವೇ ಸೀತೆ ಕಲ್ಯಾಣವೇ ಸೀತೆ ಕಲ್ಯಾಣ ಕವಲಿಯೇ ಭೂಷಾಳೋಲಾತ್ಯಮ್ಮ ಸಣ್ಣವನನ್ನೊಳಿಯ ಬೋಳು